ವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃಬಾಂಧವರೇ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಪೂರಕ ಅರಣ್ಯದ ಅಭಿವೃದ್ಧಿ, ಈ ಕುರಿತು ಪುತ್ತೂರಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿಪಿ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ, ದೇವರ ನಾಮಗಳನ್ನು ಕೇಳಬಹುದು. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-2488. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಕೃಷಿಗೆ ಪೂರಕವಾಗಿ ಅರಣ್ಯದ ಅಭಿವೃದ್ಧಿ, ಈ ಕುರಿತು ಪುತ್ತೂರಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿಪಿ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ. ವಿಪಿ ಕಾರ್ಯಪ್ಪ ಅವರೇ ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳು ಅಂತಂದ್ರೆ ಎಲ್ಲ ರೈತರು ಕೂಡ ಸಕ್ರಿಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸುವಂತಹ ಒಂದು ಸಮಯ. ಇದರ ಜೊತೆ ಜೊತೆಗೆ ಪರಿಸರ ದಿನಾಚರಣೆ ಅಂತ ಆಗ್ಬೋದು, ಅಥವಾ ಒಂದು ವನ ಮಹೋತ್ಸವ ಅಂತ ಆಗ್ಬೋದು, ಗಿಡಗಳನ್ನು ನೆಡುವಂತಹ ಒಂದು ಹಬ್ಬದ ರೀತಿಯಲ್ಲಿಯೂ ಕೂಡ ಇದನ್ನು ಆಚರಣೆ ಮಾಡುವಂತಹದ್ದಿದೆ. ಈ ವರ್ಷದ ಒಂದು ವಿಶ್ವ ಪರಿಸರ ದಿನದ ಒಂದು ಸಂದೇಶ ಏನು, ನಾಳೆ June 5 ವಿಶ್ವ ಪರಿಸರ ದಿನ ಅಂತ ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೇಳುಗರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ಈಗಾಗಲೇ ವಿಶ್ವಸಂಸ್ಥೆ ಭಾಳ ವರ್ಷಗಳ ಹಿಂದೆ ಸುಮಾರು 1972 ಜೂನ್ನಲ್ಲಿ ಪರಿಸರ ದಿನವನ್ನು ಆಚರಿಸಬೇಕು ಅಂಥೇಳಿ ಎಲ್ಲ ಈ ಪ್ರಪಂಚದ ದೇಶದಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಒಂದು ತೀರ್ಮಾನಕ್ಕೆ ಬಂದಿರ್ತದೆ. ಆನಂತರ 1974 June 5 ವಿಶ್ವದ ಪರಿಸರವನ್ನು ರಕ್ಷಿಸಲು, ಮಾಲಿನ್ಯದಿಂದ ಹಾಳಾಗುವ ಪ್ರಕೃತಿಯನ್ನು ಮದರ್ ನೇಚರನ್ನು ಕಾಪಾಡುವಂತೆ ಜಾಗೃತಿ ಅವೇರ್ನೆಸ್ಸನ್ನು ಉಂಟು ಮಾಡಲು ಸಾಂಕೇತಿಕವಾಗಿ ಗಿಡಗಳನ್ನು ನೆಡುವುದರೊಂದಿಗೆ ನಗರದ ಸ್ವಚ್ಛತೆ, ತ್ಯಾಜ್ಯ ವಸ್ತುಗಳ ವಿಲೇವಾರಿ, ನದಿ ಕಿನಾರೆಗಳನ್ನು ಶುಚಿಗೊಳಿಸುವುದು ಮುಂತಾದ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ನಾಗರಿಕರು ಭಾಗವಹಿಸುತ್ತಾರೆ. ಪ್ರಧಾನಮಂತ್ರಿಗಳಿಂದ ಹಿಡಿದು ಸ್ವಚ್ಛ ಭಾರತ್ ಪರಿಕಲ್ಪನೆಯ ಬಗ್ಗೆ ವಿಶೇಷ ಒತ್ತುಗಳನ್ನು ನೀಡಿದ್ದಾರೆ. ಸೊ ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು, ದೊರಕಲು ಪರಿಸರದ ಸಂರಕ್ಷಣೆಯನ್ನು ಸಂವಿಧಾನಬದ್ಧವಾಗಿ ಪ್ರತಿಯೋರ್ವ ನಾಗರಿಕರು ಕರ್ತವ್ಯವೆಂದು ಭಾವಿಸಿಕೊಂಡು ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗಿರ್ತದೆ. ವಿಶ್ವಸಂಸ್ಥೆ ವಿಶ್ವದಾದ್ಯಂತ June 5 ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದೆ. ಇದರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಎಲ್ಲರೂ, ಸ್ವಯಂ ಸೇವಾ ಸಂಸ್ಥೆಗಳು, ಎಲ್ಲರೂ ಕೂಡ ಈ ಜಾಗೃತಿಯನ್ನು ಮೂಡಿಸಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿಕೊಳ್ತಾರೆ. ಜೀವ ವೈವಿಧ್ಯತೆ, ಬೇರೆ ಬೇರೆ ಕೀಟ ಪಕ್ಷಿಗಳು, ಪ್ರಾಣಿಗಳು, ಹಾವುಗಳು ಆಹಾರಗಳನ್ನು ಆಶ್ರಯ ನೀಡಿರುತ್ತದೆ. ಸೊ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಬಯಲುಸೀಮೆ ಪ್ರದೇಶ, ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಮಣ್ಣಿನ ಸಾರಕ್ಕೆ ತಕ್ಕಂತೆ ಆಯಾ ಪ್ರದೇಶಗಳಲ್ಲಿ ಸಾವಿರಾರು ವಿವಿಧ ಸಸ್ಯ ಜೀವಿಗಳನ್ನು ಪ್ರಕೃತಿದತ್ತವಾಗಿ ಬೆಳೆಸುತ್ತದೆ. ಸಸ್ಯ ಸಂಪತ್ತುಗಳನ್ನು ರಕ್ಷಣೆ ಮಾಡುವ ಉದ್ದೇಶವೇ ಅರಣ್ಯ ಇಲಾಖೆಯ ಹೊಣೆಗಾರಿಕೆಯಾಗಿರುತ್ತದೆ. ಜನಸಂಖ್ಯಾ ಸ್ಫೋಟದಿಂದ ಕೈಗಾರಿಕಾ ಉದ್ಯಮ ನಗರವಾಗಿ ಅಭಿವೃದ್ಧಿಯಿಂದ ಅರಣ್ಯ ಪ್ರದೇಶದ ಸಸ್ಯ ಸಂಪತ್ತುಗಳಿಗೆ ಹಾನಿಯಾಗಬಾರದೆನ್ನುವ ದೃಷ್ಟಿಯಿಂದ ಅರಣ್ಯ ಪುನಶ್ಚೇತನ ಪುನರ್ಜೀವಗೊಳಿಸಲು ವರ್ಷಪ್ರತಿ ವನಮಹೋತ್ಸವ, ನೆಡುತೋಪು ಪೋಷಣೆ, ಅರಣ್ಯ ಪ್ರದೇಶಗಳಲ್ಲಿ ಮಳೆ ನೀರನ್ನು ಶೇಖರಣೆಗಾಗಿ ಹಿಂಗುಗುಂಡಿ, ಕೆರೆ ಹೂಳೆತ್ತುವುದು, ಗಲ್ಲಿಚೆಕ್ಸ್ ಡ್ಯಾಮ್ಗಳನ್ನು ಮುಂತಾದ ಅರಣ್ಯ ರಕ್ಷಣೆಗಳ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ಶೇಕಡ 33.33% ಅರಣ್ಯ ಪ್ರದೇಶಗಳನ್ನು ಮೀಸಲಾಗಿಡಲು ಸರ್ಕಾರವು ವಿವಿಧ ಯೋಜನೆಗಳಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿರುತ್ತದೆ. ಈ ವರ್ಷದ ಪರಿಸರ ದಿನದ ಘೋಷಣೆಯನ್ನು ಸ್ವೀಡನ್ ದೇಶದಿಂದ ಪ್ರಾಯೋಜತ್ವವನ್ನು ಮಾಡಿಕೊಂಡಿದೆ. ಲಿವಿಂಗ್ ಸಸ್ಟೈನಬಲಿ ಇನ್ ಹಾರ್ಮನಿ ವಿತ್ ನೇಚರ್, ಸುಸ್ಥಿರ ಸಹ್ಯ ಬದುಕಿಗೆ ಪ್ರಕೃತಿಯೊಂದಿಗೆ ಸಾಮರಸ್ಯ ಎನ್ನುವ ಒಂದು ಸಂದೇಶದೊಂದಿಗೆ ಈ ವರ್ಷ ಅದನ್ನು ಸ್ವೀಡನ್ ದೇಶ ಕೈಗೆತ್ತಿಕೊಂಡಿದೆ. ಪ್ರಪಂಚದಲ್ಲಿ ಒಂದೊಂದು ದೇಶ ಒಂದೊಂದು ವರ್ಷ ಅದನ್ನು ಕೈಗೆತ್ತಿಕೊಳ್ತದೆ. ಈ ವರ್ಷ ಸ್ವೀಡನ್ ದೇಶ ಅದನ್ನು ತನ್ನ ಜವಾಬ್ದಾರಿಯನ್ನಾಗಿ ತಗೊಂಡು ಈ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿದೆ. ಸಾಮಾನ್ಯವಾಗಿ ಗಿಡವನ್ನು ನೆಡುವುದು ಎಷ್ಟು ಮುಖ್ಯವೋ, ಅದನ್ನು ಪ್ರೋತ್ಸಾಹಿಸುವಂಥದ್ದು ಅಥವಾ ಅದರ ಬೆಳವಣಿಗೆ ಆಗುವುದನ್ನು ನೋಡುವಂಥದ್ದು, ಬೆಳೆಯುವುದಕ್ಕೆ ಅವಕಾಶವನ್ನು ಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗ್ತದೆ ಅಂತೇಳಿ. ಪ್ರತಿ ವರ್ಷವೂ ಕೂಡ ವನಮಹೋತ್ಸವದ ಸಂದರ್ಭದಲ್ಲಿಯೋ ಅಥವಾ ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿಯೋ ಗಿಡವನ್ನು ನೆಡ್ತೇವೆ, ಅದನ್ನು ಪೋಷಣೆ ಮಾಡುವ ಕರ್ತವ್ಯವನ್ನು ಯಾರು ನಿಭಾಯಿಸಬೇಕು, ಹೇಗೆ ನಿಭಾಯಿಸಬೇಕು? ಭಾಳ ಉತ್ತಮವಾದ ಪ್ರಶ್ನೆ. ಈ ಪ್ರತಿ ರೈತರು ಕೂಡ ಕೃಷಿಕರು ಇಂದಿನ ಕಾಲದಿಂದಲೂ ಮಳೆಗಾಲದ ಆರಂಭದಲ್ಲಿ ತಮ್ಮ ಕೃಷಿ ಭೂಮಿಯ ಸುತ್ತಲೂ ಹಸಿರು ಸೊಪ್ಪು ಗುಡ್ಡಗಳಲ್ಲಿ ಹೊಸದಾಗಿ ಗಿಡಗಳನ್ನು ಬೆಳೆಸುತ್ತಿದ್ದರು. ಮಾವು, ಹಲಸು, ನೇರಳೆ, ಹುಣಸೆ, ಹೆಬ್ಬಲ್ಸು, ಕಾಸರಕ ಮುಂತಾದ ಸ್ಥಳೀಯ ತಳಿಗಳನ್ನು ಬೆಳೆಸುತ್ತಿದ್ದರು. ಗೋಳಿ ಅಶ್ವಥ ವೃಕ್ಷಗಳನ್ನು ಮಳೆ ನೀರುಗಳನ್ನು ಹಿಂಗುಸುತ್ತಿದ್ದ ಬಗ್ಗೆ ಅವರಿಗೆ ತಿಳಿದಿತ್ತು. ಬೇಸಿಗೆಯಲ್ಲಿ ಹಳ್ಳಿಗಳಿಗೆ ಆಹಾರ ನೀಡಿದ್ದನ್ನು ಈಗಲೂ ಹೇಳುತ್ತಾರೆ. ಆಶ್ರಯ, ಆಹಾರ ಎಲ್ಲವನ್ನು ನೀಡ್ತಾ ಇತ್ತು ಅಂತ ಅವ್ರು ಹೇಳ್ತಾರೆ. ಮರವನ್ನು ಬೇಡಿಕೆ ಹೆಚ್ಚಾದಂತೆ ಉತ್ತಮ ಜಾತಿಯ ಮರಗಳನ್ನು ಆದಾಯಕ್ಕಾಗಿ ಕಡಿದರು. ಮತ್ತೆ ಬೆಳೆಸಲು ಅರಣ್ಯ ಇಲಾಖೆ ಸಾಗುವಾನಿ, ಹಲಸು, ಹೆಬ್ಬಲ್ಸು, ಬೇಂಗ, ಕಿರಾಲುಭೋಗಿ, ನಂದಿ ಇತ್ಯಾದಿ ಪ್ರಭೇದಗಳ ಸಸ್ಯಪಾಲನಾ ಕ್ಷೇತ್ರಗಳಲ್ಲಿ ಬೆಳೆಸಲಾಗುತ್ತದೆ. ರೈತರು ರೈತರ ಉದ್ದೇಶಕ್ಕೋಸ್ಕರ ಇದನ್ನು ಬೆಳೆಸ್ಕೊಂಡು ಬರ್ತಾಯಿದ್ರು. ಮಳೆ ಗಾಳಿಯನ್ನು ತಡಿಲಿಕ್ಕೆ, ಅವರ ಕಾಂಪೋಸ್ಟ್ ಗೊಬ್ಬರಗಳನ್ನು ಮಾಡಲಿಕ್ಕೆ, ಸೊಪ್ಪುಗಳನ್ನು ತಯಾರಿಸಿಕೊಳ್ಳಲಿಕ್ಕೆ, ಅವರ ಗಿಡಗಳಿಗೆ ನೆರಳನ್ನು ಕೊಡುವಂಥ ಉದ್ದೇಶದಿಂದ ಸಾಕಷ್ಟು ಗಿಡಗಳನ್ನು ಅವರು ಬೆಳೆಸ್ಕೊಂಡು ಬರ್ತಾಯಿದ್ರು. ಆ ಗಿಡಗಳನ್ನು ನಾವು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ನರ್ಸರಿಗಳನ್ನು ಕೂಡ ನಾವು ರೈಸ್ ಮಾಡಿದ್ದೇವೆ. ಮತ್ತು ಪ್ರತಿ ವರ್ಷ ಅವರಿಗೆ ಗಿಡಗಳನ್ನು ಕೂಡ ನಾವು ಈ ಮಳೆಗಾಲ ಪ್ರಾರಂಭದಲ್ಲಿ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಮತ್ತು ರೈತರಿಗೆ ಈಗ ಹೊಸದಾಗಿ ಒಂದು ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಹೇಳುವ ಒಂದು ಯೋಜನೆಯನ್ನು ಕೂಡ ಸರ್ಕಾರ ಕೆಲವು ವರ್ಷಗಳಿಂದ ತಂದಿದೆ. ಅದರಲ್ಲಿ ಸುಮಾರು 3 ವರ್ಷಗಳವರೆಗೆ ಅವರು ಗಿಡಗಳನ್ನು ಪಾಲನೆ ಪೋಷಣೆ ಮಾಡಿದ್ದೇ ಆಗಿದ್ದರೆ ಅವರಿಗೆ ಅದರ ಪೋಷಣೆ ದುಡ್ಡನ್ನು ಕೂಡ ಸರ್ಕಾರದಿಂದ ಭರಿಸಲಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಅವ್ರು ನಾವು ಕೃಷಿಕರಿಗೆ ಭಾಳಷ್ಟು ಉತ್ತೇಜನವನ್ನು ನೀಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಅವರಿಗೆ ನಿರ್ದಿಷ್ಟವಾಗಿ ಈಗ 1 ಎಕರೆ ಪ್ರದೇಶದಲ್ಲೋ ಅಥವಾ 1/2 ಎಕರೆಯಲ್ಲೋ 10 ಸೆಂಟ್ಸ್ನಲ್ಲೋ ಜಾಗದಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಬೆಳೆಸಬಹುದಾ, ಹೇಗಿದು? ಖಂಡಿತವಾಗಲೂ. ಈಗ ಒಬ್ಬ ರೈತರಿಗೆ ಈಗ ನಾವು ಕೃಷಿ ಪ್ರೋತ್ಸಾಹ ಯೋಜನೆ ಅಂತ ಹೇಳಿದ್ದೇನೆ, ಆ ಯೋಜನೆಯಲ್ಲಿ ಅವರಿಗೆ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇದೆ, ಅದು ಸ್ಥಳೀಯ ವಲಯಾಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಅದು ಲಭ್ಯವಿದೆ. ಅದನ್ನು ತಕ್ಕೊಂಡು ಅವರು 10 ರೂಪಾಯಿ ಮೌಲ್ಯವನ್ನು ಪಾವತಿಸಿ ಅವರನ್ನು ದಾಖಲೆ ಮಾಡಿಸ್ಕೊಳ್ಬೇಕು. ಈ ರೈತರು ನಾನು ಯಾವ ಜಾಗದಲ್ಲಿ ಇರ್ತಕ್ಕಂಥ ರೈತ, ಅವನ ಹೆಸರು, ಅವನ ಏರಿಯಾದ ಸರ್ವೆ ನಂಬರು, ಅವನ ಎಕ್ಸ್ಟೆಂಟು ಎಲ್ಲವನ್ನು ಬರೆದು ಒಂದು ಫೋಟೋ ಹಚ್ಚಿ ಮತ್ತು ಅದಕ್ಕೆ ಬೇಕಾದ ಕೆಲವು ದಾಖಲಾತಿಗಳನ್ನು ಕೊಟ್ಟು ಅವರು ರಿಜಿಸ್ಟರ್ ಮಾಡಿಕೊಳ್ಬೇಕು. ಅನಂತರ ಅವರಿಗೆ ಒಂದು ಉತ್ತೇಜನ ದರದಲ್ಲಿ ನಮ್ಮ ನರ್ಸರಿ, ಸ್ಥಳೀಯ ನರ್ಸರಿಗಳಿಂದ ಅವರಿಗೆ ಬೇಕಾದ ಗಿಡಗಳನ್ನು ಭಾಳ ಕಡಿಮೆ ವೆಚ್ಚದಲ್ಲಿ, ಸುಮಾರು 1 ರೂಪಾಯಿ 3 ರೂಪಾಯಿ ಆ ಮೌಲ್ಯದಲ್ಲಿ ನಾವು ಗಿಡಗಳನ್ನು ಕೂಡ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅದನ್ನು ಅವರು 1 ಎಕರೆಗೆ ಸುಮಾರು 160 ಗಿಡಗಳನ್ನು ನಾವು ಕೊಡ್ತೇವೆ. ಸೊ 160 ಗಿಡಗಳನ್ನು ಅವರು ಪಾಲನೆ ಪೋಷಣೆ ಮಾಡಲಿಕ್ಕೆ ಅವರಿಗೆ 45, 30 ಮತ್ತು 50 ರೂಪಾಯಿಯ ಪ್ರೋತ್ಸಾಹ ಧನಗಳನ್ನು ನಾವು ಪ್ರತಿ ವರ್ಷ ನೀಡ್ತೇವೆ, 3 ವರ್ಷಕ್ಕೆ. ಸೊ 125 ರೂಪಾಯಿಗಳನ್ನು ಅವರಿಗೆ ಪೋಷಣೆಗೋಸ್ಕರ ನಾವು ನೀಡ್ತೇವೆ. ಸೊ ಇದು ಒಳ್ಳೆಯ ಯೋಜನೆ, ಇದಕ್ಕೆ ಭಾಳ ಬೇಡಿಕೆ ಕೂಡ ಇದೆ. ತುಂಬ ಹಣವನ್ನು ಕೂಡ ಸರ್ಕಾರ ಪ್ರತಿ ವರ್ಷ ರೈತರಿಗೆ ಕೊಡ್ತಾ ಇದ್ದಾರೆ. 3 ವರ್ಷ ಪೋಷಣೆಗೂ ಕೊಡ್ತೇವೆ, 3 ವರ್ಷದ ನಂತರ ಅದು ಮರಗಳಾದಮೇಲೆ ಮರಗಳ ಹಕ್ಕನ್ನು ಸಂಪೂರ್ಣವಾಗಿ ರೈತರೇ ಪಡೆದಿರ್ತಾರೆ. ಅಂದರೆ ಈಗ ಗಿಡಗಳನ್ನು ನೆಟ್ಟು ಬೆಳೆಸುವುದಕ್ಕೆ ಪ್ರತ್ಯೇಕವಾದಂಥ ಒಂದು ಸ್ಥಳಾವಕಾಶದ ಅವಶ್ಯಕತೆ ಇದೆಯೋ ಅಥವಾ ಈಗಿರುವಂತಹ ಅಡಿಕೆ ತೋಟವೋ ತೆಂಗಿನ ತೋಟದ ಅದರ ಸುತ್ತಮುತ್ತವೋ ಅದರ ಒಳಗಡೆಯೂ ಕೂಡ ನೆಟ್ಟು ಬೆಳೆಸಬಹುದಾ? ಖಂಡಿತವಾಗಲೂ. ಯಾಕೆಂತೇಳಿದರೆ ರೈತರಿಗೆ ರೈತರ ಜಮೀನಿನಲ್ಲಿ ಬೆಳಿಬೇಕಾದ್ರೆ ಅಲ್ಲಿ ಪ್ರಾಕೃತಿಕವಾಗಿ ಬೆಳೆದಂಥ ಗಿಡಮರಗಳು ಭಾಳ ಅವಶ್ಯಕತೆ ಇದೆ. ಹೌದು. ಯಾಕೆಂತೇಳಿದರೆ ಈ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಈಗ ಒಂದು ಭಾಳ ಜೋರು ಗಾಳಿ ಬಂದರೆ ಅವರ ಗಿಡಗಳನ್ನು ತಡೆಯುವ ಶಕ್ತಿಯನ್ನು ಮರಗಳಿಗಿರ್ತದೆ. ಸೊ ಅದಕ್ಕೋಸ್ಕರ ಅವರು ಅದರ ಬೌಂಡ್ರೀಸ್ಗಳಲ್ಲಿ, ಅವರ ಕ್ಷೇತ್ರದ ಬೌಂಡ್ರಿಗಳಲ್ಲಿ ಮತ್ತು ಬದುಗಳಲ್ಲಿ ಅವರು ಇಂಥ ಗಿಡಗಳನ್ನು ಖಂಡಿತವಾಗ್ಲೂ ನೆಡಲೇಬೇಕಾಗಿದೆ. ಅದಮ್ಮ ಕೆಲವು ಕೀಟಗಳನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಕೀಟಬಾಧೆ ಸಹಿಸುವ ಶಕ್ತಿ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ಮರಗಳು, ಕೆಲವು ಎಲೆಗಳು, ಮರಗಳ ಎಲೆಗಳು ಕೂಡ ಕೀಟಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತವೆ. ಈಗ ಯಾವ ಒಂದು ವೆರೈಟಿ ಅಥವಾ ತಳಿಯ ಒಂದು ಈ ಗಿಡಗಳೆಲ್ಲ ಲಭ್ಯ ಇದೆ ನಮ್ಮಲ್ಲಿ? ಈಗ ಸಾಧಾರಣ ಎಲ್ಲ ಗಿಡಗಳು ಲಭ್ಯ ಇದೆ. ಆದರೆ ಬೇಡಿಕೆ ಇರತಕ್ಕಂಥದ್ದು ಬೇಗ ಮರ ಆಗಿ ಅವರಿಗೆ ಆದಾಯ ಕೊಡುವಂಥ ಗಿಡಗಳಿಗೆ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಾವು ಎಲ್ಲ ಥರದ ಗಿಡಗಳನ್ನು ನಮ್ಮಲ್ಲಿ ಬೆಳೆಸಿದ್ದೀವಿ. ಬೇಂಗ ಇರ್ಬೋದು, ಶ್ರೀಗಂಧ ಇರ್ಬೋದು, ರಕ್ತಚಂದನ ಇರ್ಬೋದು, ಮತ್ತು ಹತ್ತಿ ಮರಗಳಿರ್ಬೋದು, ಗೋಳಿ ಮರಗಳಿರ್ಬೋದು, ಆಲದ ಮರ ಇರ್ಬೋದು, ಎಲ್ಲ ಥರದ ಗಿಡಗಳು ಕೂಡ ನಮ್ಮಲ್ಲಿ. ಪುನರ್ಪುಳಿ, ನೇರಳೆ, ಹಲಸು, ಹುಣಸೆ, ಈ ಥರ ಎಲ್ಲ ಥರದ ನಮ್ಮ ಹಣ್ಣಿನ ಗಿಡಗಳು, ಮರ ಆಗುವಂಥ ಗಿಡಗಳು ಕೂಡ ನಮ್ಮಲ್ಲಿ ಅವರಿಗೆ ಬೇಡಿಕೆಗೆ ತಕ್ಕಂತೆ ನಾವು ಬೆಳೆಸ್ಕೊಂಡಿದ್ದೀವಿ ಈಗಾಗಲೇ. ಈಗ ಬಿದಿರಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ನೆಟ್ಟು ಬೆಳೆಸುವುದಕ್ಕೆ ಏನಾದರೂ ಯೋಜನೆ ಇದೆಯಾ? ಬಿದಿರಿಗೆ ಒಂದು ಪ್ರತ್ಯೇಕ ಯೋಜನೆಯೇ ಇದೆ. ಬಿದಿರಿಗೆ ಒಂದು ರಾಷ್ಟ್ರೀಯ ಬಿದಿರು ಯೋಜನೆ ಅಂತ ನಮ್ಮಲ್ಲಿ ಒಂದಿದೆ. ಆ ಯೋಜನೆ ಪ್ರಕಾರ ಬಿದಿರಿಗೆ ಸಂಬಂಧಪಟ್ಟಂತೆ ಅವರಿಗೆ ಅದರಲ್ಲೂ ಕೂಡ ವಿಶೇಷವಾದಂಥ ಸಬ್ಸಿಡಿಯನ್ನು ಕೊಡಲಾಗ್ತದೆ. ಮತ್ತು ಅವರಿಗೆ ಬೆಳೆಸಲಿಕ್ಕೆ ಕೂಡ ನಾವು ಪ್ರೋತ್ಸಾಹನ ನೀಡ್ತೇವೆ. ನಮ್ಮಲ್ಲಿ ಗಿಡಗಳು ಕೂಡ ಲಭ್ಯವಿದೆ, ಸೊ ಅವರಿಗೆ ಅದನ್ನು ನಡೆಸುವಂಥ ಅವಕಾಶ ಇದೆ. ಬಟ್ ಈ ಬಿದಿರನ್ನು ಅವರು ಎಲ್ಲಿ ಬೇಕೋ ಅಲ್ಲಿ ನೆಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಅವರಿಗೆ. ಅಂದರೆ ಬದುಗಳ ಪ್ರದೇಶಗಳಲ್ಲಿ ಅದು ಭಾಳ ವಿಸ್ತಾರವಾಗಿ ಬೆಳೆದು ಬೇರೆ ಬೆಳೆಗಳಿಗೆ ಅದು ತೊಂದರೆಯನ್ನು ಕೊಡ್ತದೆ. ಸೊ ಹಾಗಾಗಿ ಅವರು ಆದಷ್ಟು ಕೆರೆಗಳ ಬದುಗಳಲ್ಲಿ ಮತ್ತು ಹೊಳೆಗಳ ಬದುಗಳಲ್ಲಿ, ಇಂಥ ಬದುಗಳಲ್ಲಿ ಈ ಮಣ್ಣಿನ ಸವಕಳಿ ಇರತಕ್ಕಂಥ ಪ್ರದೇಶಗಳಲ್ಲಿ ಅವರು ಹೆಚ್ಚಾಗಿ ಈ ಬಿದಿರುಗಳನ್ನು ನೆಡುವಂಥ ಕೆಲಸಗಳನ್ನು ಮಾಡ್ಬೋದು. ಅದಲ್ಲದೆ ಈ ವರ್ಷದಿಂದ ನಮ್ಮ ಮಂಗಳೂರು ಭಾಗದಲ್ಲಿ ನಾವು ಈ ನೇತ್ರಾವತಿ ಹೊಳೆಯ ಬದಿಯಲ್ಲಿ ಬಂಟ್ವಾಳ ಏರಿಯಾದಲ್ಲಿ ಕೂಡ ಹೆಚ್ಚಾಗಿ ನಾವು ಬಿದಿರನ್ನು ನೆಟ್ಟು ಅಲ್ಲಿಯ ಮಣ್ಣಿನ ಸವಕಳಿಯನ್ನು ತಡೆಯುವಂಥ ಒಂದು ಯೋಜನೆಯನ್ನು ಕೂಡ ನಾವು ರೂಪಿಸಿಕೊಂಡಿದ್ದೇವೆ. ಸಾಮಾನ್ಯ ಈಗ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಕೂಡ ಗಿಡವನ್ನು ನೆಟ್ಟು ಬೆಳೆಸುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ನೇರವಾಗಿ ಯಾರು ಇದರಲ್ಲಿ ತೊಡಗಿಸಿಕೊಳ್ತಾರೆ ಅಥವಾ ಸಾರ್ವಜನಿಕರು ಕೂಡ ಇದರಲ್ಲಿ ತೊಡಗಿಸಿಕೊಳ್ಬೋದು ಅಥವಾ ಇಲಾಖೆಯ ಕೆಲಸವೋ ಇದು ಹೇಗೆ ಇದು? ಹಾಗೇನಿಲ್ಲ, ಈಗ ನಾವು ಈಗ ನೋಡ್ತಾ ಇದ್ದೇವೆ. ಈಗ ನಮ್ಮ ಅಭಿವೃದ್ಧಿಗೋಸ್ಕರ ನಾವು ರಸ್ತೆ ಬದಿಗಳಲ್ಲಿ ಈಗಾಗಲೇ ಸುಮಾರು ಸಾವಿರಾರು ಗಟ್ಟಲೆ ಮರಗಳನ್ನು ನಾವು ಈಗಾಗಲೇ ಕಡಿದಿದ್ದೇವೆ. ಬಹಳ ಹಳೆಯ ಮರಗಳನ್ನು ನೂರಾರು ವರ್ಷಗಳ ಹಿಂದಿನ ಮರಗಳನ್ನು, ಬಹಳ ದೊಡ್ಡ ಮರಗಳನ್ನೆಲ್ಲ ನಾವು ಕಡಿದಿದ್ದೇವೆ. ಸೊ ಅದು ಅಭಿವೃದ್ಧಿ ದೃಷ್ಟಿಯಿಂದ, ರಸ್ತೆಯ ವೈಡನಿಂಗ್ ದೃಷ್ಟಿಯಿಂದ ಅದನ್ನೆಲ್ಲ ಮಾಡ್ತಾ ಬಂದಿದ್ದೇವೆ. ಸೊ ಆವಾಗ ಕೂಡ ನಾವು ಆ ಜಾಗಗಳನ್ನು ಕೊಡುವಾಗ ಕೆಲವು ಕಟ್ಟುಪಾಡುಗಳನ್ನು ಕೂಡ ಆ ಸಂಸ್ಥೆಯ ಮೇಲೆ ನಾವು ಹಾಕ್ಕೊಂಡಿರ್ತೇವೆ. ಇಷ್ಟೆಲ್ಲ ಗಿಡಗಳು ನಾಶ ಆಗ್ತಾ ಇದೆ, ಸೊ ಅದಕ್ಕೆ ಅದನ್ನು ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ. ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಕೂಡ ಇದೆ, ಒಂದು ಮರವನ್ನು ಕಡಿದ್ರೆ 10 ಗಿಡವನ್ನು ನೆಟ್ಟು ಬೆಳೆಸಬೇಕು, ಪೋಷಿಸಬೇಕು ಅಂತ ಒಂದು ಆದೇಶ ಕೂಡ ಇದೆ. ಸೊ ಅದರ ಪ್ರಕಾರ ನಾವು ಅವರಿಗೆ ಒಂದು ಕಂಡೀಷನನ್ನು ಕೂಡ ಹಾಕಿರ್ತೇವೆ. ಅದೇ ಜಾಗಗಳಲ್ಲಿ ನಾವು ಮತ್ತೆ ಈ ಥರ ರಸ್ತೆ ಬದಿಯ ಗಿಡಗಳನ್ನು ನೆಟ್ಟು ಬೆಳೆಸುವಂಥ ಕೆಲಸವನ್ನು ನಾವು ಪ್ರಯತ್ನಿಸ್ತಾ ಇದ್ದೇವೆ. ಆದರೂ ಅಲ್ಲಿ ಬೇರೆ ಬೇರೆ ಅಡೆತಡೆಗಳಿದೆ. ಈಗ ಕರೆಂಟ್ನವರು ಲೈಟ್ ಕಂಬಗಳನ್ನು ಹಾಕುವಂಥದ್ದು, ಅಲ್ಲಿ ಅವರಿಗೆ ಅದು ತೊಂದರೆ ಆಗುತ್ತೆ. ಆ ನಂತರ ಅದನ್ನು ಬಿಟ್ಟ ಮೇಲೆ ಬೇರೆ ಪ್ರೈವೇಟ್ ಜಾಗಗಳಿರ್ತವೆ, ಅವ್ರಿಗೆ ಕೆಲವೇ ಈಗಾಗಲೇ ರಸ್ತೆಯಿಂದ ಅವರ ವೈಡನಿಂಗಿಂದ ಜಾಗ ಕಳ್ಕೊಂಡಿರ್ತಾರೆ. ಅವರು ಅದಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿ ನೀವು ಗಿಡ ನಡಿ ಅಂತೇಳಿ. ಅದು ಭಾಳ ಒಂದು ಚಾಲೆಂಜಿಂಗ್ ಇಶ್ಯೂ ಆಗಿದೆ ಈಗ. ಮತ್ತು ಸಾರ್ವಜನಿಕರು ಎಲ್ಲಿ ಹೇಗೆ ಬೇಕಾದರೂ ನಮಗೆ ಗಿಡಗಳನ್ನು ನೆಡಲಿಕ್ಕೆ ಮುಂದೆ ಬಂದರೆ ನಾವು ಅವರೊಟ್ಟಿಗೆ ನಾವು ಕೈ ಜೋಡಿಸ್ಲಿಕ್ಕೆ ನಾವು ಬದ್ಧರಿದ್ದೇವೆ. ಈಗ ಶಾಲಾ ಕಾಲೇಜುಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಂದು ಆವರಣದಲ್ಲಾಗ್ಬೋದು, ಇಲ್ಲಿ ಗಿಡವನ್ನು ಆಯ್ಕೆ ಮಾಡುವಂತಹದ್ದು ಹೇಗೆ, ಇಲ್ಲಿ ನೆಟ್ಟು ಬೆಳೆಸುವುದು ಇದ್ರೆ ಹೇಗೆ? ಈಗ ಮೋಸ್ಟ್ ಆಫ್ ದಿ ಶಾಲೆ ಕಾಲೇಜುಗಳಲ್ಲಿ ಜಾಗಗಳೇ ಇಲ್ಲ. ಅವರಲ್ಲಿ ಇರುವ ಜಾಗಗಳೇ ಅವರ ಮೈದಾನಗಳಿಗೆ, ಕ್ರೀಡಾಂಗಣ ಮಾಡಬೇಕು, ಮೈದಾನ ಸುತ್ತಲ್ಲ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲ ನೆಡ್ಬೋದು. ಅಲ್ಲೆಲ್ಲ ಈಗ ನಾವು ನೆಡುವಂಥ ಕೆಲಸಗಳನ್ನು ಆಲ್ಮೋಸ್ಟ್ ಮಾಡಿದ್ದೇವೆ, ಈಗಾಗಲೇ ಮಾಡಿದ್ದೇವೆ. ಇನ್ನೂ ಕೂಡ ನಮಗೆ ಯೋಜನೆಗಳಿದೆ. ಶಾಲೆ ಕಾಲೇಜುಗಳನ್ನ ಅವ್ರ ಮುಂದೆ ಬಂದರೆ, ಸ್ಮಶಾನಗಳಲ್ಲಿ ಅವ್ರ ಮುಂದೆ ಬಂದರೆ, ಎಲ್ಲ ಕಡೆ ನಾವು ನೆಡಲಿಕ್ಕೆ, ಅಲ್ಲೆಲ್ಲಿ ಸರ್ಕಾರಿ ಜಾಗಗಳು, ಖಾಲಿ ಜಾಗಗಳಿದೆ ಅಲ್ಲೆಲ್ಲವೂ ಕೂಡ ನಾವು ಕಳೆದ 2-3 ವರ್ಷಗಳಿಂದ ಈ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಸರ್ಕಾರಿ ಕಚೇರಿಗಳಿಗೂ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೂ ಆದೇಶಗಳಿದೆ ನೀವು ಗಿಡಗಳನ್ನು ನೆಡಬೇಕು ಅಂತ. ನ್ಯಾಯಾಲಯಗಳಲ್ಲಿ ಆದೇಶಗಳಿದೆ, ಎಲ್ಲ ಕಡೆ ಈ ಆದೇಶಗಳಿದೆ. ನಮ್ಮಲ್ಲಿ ಕೂಡ ಗಿಡಗಳ ಲಭ್ಯ ಇದೆ, ಎಲ್ಲ ನೆಡ್ತಾರೆ. ಬಟ್ ಅದರ ಪೋಷಣೆನೇ ಭಾಳ ಮುಖ್ಯವಾಗಿರುತ್ತೆ. ಪೋಷಣೆ ಮಾಡಬೇಕು. ಅಟ್ಲೀಸ್ಟ್ ಸಮ್ಮರ್ನಲ್ಲಿ ಅಲ್ಲಿ ಕೈ ತೊಳೆಯುವಂಥ ಕೆಲಸ, ಅದಕ್ಕೆ ನೀರುಣಿಸುವಂಥ ಕೆಲಸವನ್ನು ಒಂದು 3-5 ವರ್ಷ ನಾವು ಈ ಸಣ್ಣ ಮಕ್ಕಳನ್ನು 5 ವರ್ಷಗಳವರೆಗೆ ಹೇಗೆ ಅವರಿಗೆ ಪ್ರೋಟೀನ್ ಯುಕ್ತವಾಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಪೋಷಿಸ್ತೇವೆ. ಅದೇ ರೀತಿ ನಮ್ಮ ಗಿಡವೂ ಕೂಡ ಒಂದು ಜೀವ ಪ್ರಭೇದ. ಹಾಗಾಗಿರೋದ್ರಿಂದ ಅದಕ್ಕೆ ಪೋಷಣೆ ಬಹಳ ಮುಖ್ಯವಾಗಿರುತ್ತೆ. ಒಂದು 3-4 ವರ್ಷಗಳ ಕಾಲ ರಕ್ಷಣೆ ಮತ್ತು ಪೋಷಣೆ, ಪೋಷಣೆ ರಕ್ಷಣೆ ಆ್ಯಂಡ್ ಪೋಷಣೆ ಇಸ್ ವೆರಿ ಇಂಪಾರ್ಟೆಂಟ್. ಅದು ಮಾಡಿದರೆ 5ನೇ ವರ್ಷದ ನಂತರ ಈಗಾಗಲೇ ನೀವು ರಸ್ತೆ ಬದಿ ನೋಡ್ಬೋದು, ಮಂಗಳೂರಿಂದ ಬಂಟ್ವಾಳ ಹೋಗುವ ರಸ್ತೆ ಬದಿಗಳಲ್ಲಿ ಈಗ ಒಂದು 7-8 ವರ್ಷಗಳ ಗಿಡಗಳು ಆಲ್ಮೋಸ್ಟ್ ಈಗ ಮರಗಳ ರೂಪವನ್ನು ತಾಳಿದೆ ಅವುಗಳೆಲ್ಲ. ಬಹುಶಃ ಈ ಬೇಸಿಗೆಯಲ್ಲಿ ಬರುವಂತಹ ಈ ಕಾಡ್ಗಿಚ್ಚು ಅದನ್ನು ಕೂಡ ಒಂದು ರಕ್ಷಣೆಯನ್ನು ಒದಗಿಸಬೇಕಾಗ್ತದೆ. ಖಂಡಿತ, ಈ ಕಾಡ್ಗಿಚ್ಚಿನಿಂದ ನಾವು ಒಂದು ಅರಣ್ಯ ನಾಶ ಎಷ್ಟಾಗುತ್ತೆ ಅಂದ್ರೆ 200 ವರ್ಷಗಳ ಹಿಂದಕ್ಕೆ ನಾವು ಹೋಗ್ತೇವೆ. ಅರಣ್ಯ ನಾಶ ಒಂದು ಸರಿ ಕಾಡ್ಗಿಚ್ಚು ಆಗ್ಬಿಟ್ರೆ ಅರಣ್ಯಕ್ಕೆ, ಸೊ ನಾವು 200 ವರ್ಷಗಳ ಹಿಂದೆ ಇದನ್ನ ಕಳ್ಕೊಂಡಿರ್ತೀವಿ. ಮತ್ತೆ ಅದು ಪುನರ್ಜೀವ ಆಗ್ಬೇಕಾದ್ರೆ ಇನ್ನು 200 ವರ್ಷಗಳ ಕಾಲ ನಾವು ಕಾಯ್ಬೇಕಾಗತ್ತೆ ಅಂತ. ಅದರಿಂದ ಅದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಟ್ ಈಗ ನಾವು ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ದೇವೆ, ಸಂಘ ಸಂಸ್ಥೆ ಅವರೆಲ್ಲ ಕೈ ಜೋಡಿಸಿದ್ದಾರೆ, ಜನರಲ್ಲೂ ಕೂಡ ಭಾಳ ಅವೇರ್ನೆಸ್ ಬಂದಿದೆ. ಮತ್ತು ಮಳೆಯೂ ಕೂಡ ಈ ಇದರಲ್ಲಿ ಸೀಸನ್ನನ್ನು ತಪ್ಪಿಸ್ಕೊಂಡು ಎಲ್ಲ ಸೀಸನ್ನಲ್ಲಿ ಮಳೆ ಬರ್ತಾ ಇರೋದ್ರಿಂದ ನಾವು ಈಗ ಸ್ವಲ್ಪ ಆ ಚಾಲೆಂಜಿಂದ ಸ್ವಲ್ಪ ರಕ್ಷಣೆಯನ್ನು ಪಡ್ಕೊಂಡಿದ್ದೀವಿ ಅನಿಸುತ್ತೆ. ಅರಣ್ಯದ ಜೊತೆ ಜೊತೆಗೆ ನಾವು ಯೋಚನೆ ಮಾಡುವಂತಹದ್ದು ಈ ಔಷಧೀಯ ಸಸ್ಯಗಳು, ಇದನ್ನು ಪ್ರೋತ್ಸಾಹಿಸುವುದಕ್ಕೆ ಯಾವ ರೀತಿ ಯೋಜನೆ ಇದೆ? ಈಗ ಏನಾಗಿದೆ ಅಂದರೆ ಎಲ್ಲ ಗಿಡಗಳು ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ. ನಾವು ಅದರಲ್ಲಿ ಔಷಧೀಯ ಸಸ್ಯಗಳು ಈಗ ತುಂಬ ವೀಡ್ಗಳಿರ್ತವೆ. ಹೌದು, ತುಂಬ ಗಿಡಗಳು. ವೀಡ್ ಅಂದರೆ ಈ ಕಾಡು ಗಿಡಗಳು, ಯಾರು ಅದನ್ನು ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ನಾವು ತುಳ್ಕೊಂಡು ಆಟಾಡಿಕೊಂಡು ಹೋಗ್ತಾ ಇರತಕ್ಕಂಥ ಗಿಡಗಳಲ್ಲಿ ಬಹಳಷ್ಟು ಔಷಧಿ ಸತ್ವಗಳಿದೆ. ಮತ್ತು ಅದನ್ನು ನಾವು ಬೆಳೆಸೋದು ಭಾಳ ಕಷ್ಟ. ಅದು ವೈಲ್ಡ್ ವೆರೈಟಿ ಆಗಿರೋದ್ರಿಂದ ಅದು ಅದರ ಪಾಡಿಗೆ ಬೆಳ್ಕೊಂಡಿರ್ತದೆ. ನಾವು ದಿನ ಓಡಾಡೋ ಜಾಗಗಳಲ್ಲಿ ಬೆಳ್ಕೊಳತ್ತೆ ಅದು. ನಾವು ಅದನ್ನು ಒಂದು ಸೈಡಲ್ಲಿ ತೊಗೊಂಡೋಗಿ ಅದನ್ನು ಪಾಲನೆ ಮಾಡೋದು, ಪೋಷಣೆ ಮಾಡೋದು ಮಾಡಿದ್ರೆ ಅದು ಬರಲ್ಲ. ನನ್ನೇನೋ ಮಾಡ್ತಾಯಿದ್ದಾರೆ ಇವರು ಅಂತ. ಸೊ ಹಾಗಾಗಿ ಅದು ಭಾಳ ಚಾಲೆಂಜಿಂಗ್ ಇಶ್ಯೂ. ಆದರೆ ನಾವು ನಮ್ಮದೇ ಆದಂಥ ಈ ಮರಗಳ ಸ್ಪೀಸೀಸ್ಗಳಲ್ಲಿ ಏನಿದೆ ಈಗ ಚಂದನ, ಶ್ರೀಗಂಧದ ಮರಗಳು, ಮತ್ತು ಪೀನಾರಿ ಮರ, ಪೀನಾರಿ ಮರದಲ್ಲಿ ಒಳ್ಳೆ ಕ್ಯಾನ್ಸರಿಗೆ ಬೇಕಾದಂಥ ಔಷಧಿ ಇರ್ತಕ್ಕಂಥ ಮರಗಳು. ಸೊ ಇಂಥದ್ದನ್ನೆಲ್ಲ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾವುದು ಮರಗಳ ಸ್ಪೀಸೀಸ್ಗಳನ್ನೇ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆ ಔಷಧೀಯ ಗಿಡಗಳು ಏನಿದೆ ಅದನ್ನು ಈಗ ತೋಟಗಾರಿಕೆ ಇಲಾಖೆಯವರು ಮಾಡಬೇಕು ಅಂತ ಹೇಳುವಂಥ ಕಂಡೀಷನ್ಸ್ ಅವ್ರಿಗೆ ಹೋಗಿರೋದ್ರಿಂದ ಇನ್ನು ನಿಮಗೆ ಸಣ್ಣ ಸಣ್ಣ ಈ ಮನೆ ಔಷಧಿ ಆಗುವಂಥದ್ದು ಈ ಅಂತ ಕಿಚನ್ ಗಾರ್ಡನ್ಗಳಲ್ಲಿ ಕೂಡ ಬೆಳಿಬಹುದು. ಕಿಚನ್ ಗಾರ್ಡನ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ಈಗ ಜಾಸ್ತಿ ತೋಟಗಾರಿಕೆ ಇಲಾಖೆಯವರು ಅದನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಒಂದು ಉದ್ದೇಶ ಇದೆ. ಆಮೇಲೆ ಈಗ ಅರಣ್ಯ ಇಲಾಖೆಯ ವಿವಿಧ ನರ್ಸರಿಗಳ ಪರಿಚಯ ಮಾಡಿಕೊಂಡು ಎಲ್ಲೆಲ್ಲ ಗಿಡಗಳು ಲಭ್ಯ ಇದೆ, ಹೇಗೆ ಸಂಪರ್ಕ ಮಾಡಬೇಕು ಅಂತ? ನಮ್ಮಲ್ಲಿ ಈಗ ಒಟ್ಟು 8 ವಲಯಗಳಿದೆ. ಬಂಟ್ವಾಳ, ಪಂಜ, ಸುಳ್ಯ, ಸುಬ್ರಹ್ಮಣ್ಯ, ಪುತ್ತೂರು, ಉಪ್ಪಿನಂಗಡಿ, ಇಲ್ಲೆಲ್ಲವೂ ಕೂಡ ನಮ್ಮಲ್ಲಿ ಸಸ್ಯಕ್ಷೇತ್ರಗಳಿದೆ. ಮತ್ತು ಸಾಮಾಜಿಕ ಅರಣ್ಯ ಅಂತ ಒಂದಿದೆ, ಅದು ಕೂಡ ಎಲ್ಲ ತಾಲೂಕುಗಳಲ್ಲಿರೋದ್ರಿಂದ ಅವ್ರ ಹತ್ರನೂ ಸಸ್ಯಕ್ಷೇತ್ರಗಳಿದೆ. ಮತ್ತು ಎಲ್ಲ ತಾಲೂಕು ಕೇಂದ್ರಗಳಿಗೆ ಈಗ ನಾನು ಹೇಳಿದಾಗೆ ಎಲ್ಲ ಕಡೆಗಳಲ್ಲೂ ಕೂಡ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಇದೆ. ಆ ಕಚೇರಿಗೆ ಹೋದಾಗ ಅವರಿಗೆಲ್ಲ ಮಾಹಿತಿಗಳು ಸಿಗ್ತದೆ. ಮತ್ತು ನಮ್ಮಲ್ಲಿ ಈಗ ಒಂದು ಸೈಟ್ ಕೂಡ ಇದೆ, ವೆಬ್ಸೈಟ್ ಕೂಡ ಇದೆ. ಕರ್ನಾಟಕ ಅರಣ್ಯ ಇಲಾಖೆ ವೆಬ್ಸೈಟ್ಗೆ ಹೋದರೆ ಅದರಲ್ಲಿ ನರ್ಸರಿ ಅಂತ ಪೋರ್ಟಲ್ ಇದೆ. ನರ್ಸರಿ ಪೋರ್ಟಲ್ಗೆ ಹೋದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ನರ್ಸರಿಗಳಿದೆ, ಯಾವ್ಯಾವ ನರ್ಸರಿಗಳಲ್ಲಿ ಏನೇನು ಗಿಡಗಳ ಲಭ್ಯತೆ ಇದೆ ಅಂತ ಹೇಳೋದನ್ನು ಇವತ್ತು ನಿಮ್ಮ ಮೊಬೈಲ್ಗಳಲ್ಲೇ ನೀವು ನೋಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಈ ವರ್ಷ ಎಷ್ಟರ ಮಟ್ಟಿಗೆ ಗಿಡಗಳ ಒಂದು ಲಭ್ಯತೆ ಇದೆ? ಈ ವರ್ಷ ನಾವು ಮಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಾಗೆ ನಾವು ಈ RSPD ಅಂತ ರೈತರಿಗೆ ವಿತರಣೆ ಮಾಡಲಿಕ್ಕೆ ನಾವು ಸುಮಾರು 441,000 ಗಿಡಗಳನ್ನು ನಾವು ಈ ವರ್ಷ ಬೆಳೆಸಿದ್ದೀವಿ. ಕಳೆದ ವರ್ಷ ಸ್ವಲ್ಪ ಕಡಿಮೆ ಬೆಳೆಸಿದ್ವಿ, ಜನಗಳೆಲ್ಲ ಭಾಳ ಒತ್ತಡ ಇತ್ತು, ರೈತರುಗಳೆಲ್ಲ ನೀವು ಭಾಳ ಕಡಿಮೆ ಬೆಳೆಸಿದ್ದೀರಾ ಅಂತ. ಅದಕ್ಕೆ ನಾವು ಈ ಸರಿ ಭಾರಿ ಚಾಲೆಂಜಿಂಗ್ ಆಗಿ ಬೆಳೆಸಿದ್ದೀವಿ, 400,000 ಗಿಡ ಬೆಳೆಸಿದ್ದೀವಿ. ಇನ್ನು ರೈತರು ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ ನೋಡಬೇಕು. ಅದಲ್ಲದೇ ನಾವು ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಕೂಡ ನಾವು ನರ್ಸರಿಗಳನ್ನು ಬೆಳೆಸ್ಕೊಂಡಿರ್ತೀವಿ. ಈ ನರ್ಸರಿ ಇದರಲ್ಲಿ ನಮ್ಮ ಕಾಡುಗಳಲ್ಲಿ ಬೆಳೆಸ್ಕೊಳ್ಳಿಕ್ಕೆ, ರಸ್ತೆ ಬದಿಯಲ್ಲೆಲ್ಲ ಬೆಳೆಸಲಿಕ್ಕೆ ಹಣ್ಣಿನ ಗಿಡಗಳನ್ನು ಈ ಸರಿ ವಿಶೇಷವಾಗಿ ಹಣ್ಣಿನ ಗಿಡಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ ಸರ್ಕಾರ ಆದೇಶ ನೀಡಿದೆ. ಪ್ರಾಣಿ ಮಾನವ ಪ್ರಾಣಿಗಳ ಸಂಘರ್ಷ ಜಾಸ್ತಿ ಇರೋದ್ರಿಂದ ಸೊ ಆದಷ್ಟು ಹಣ್ಣಿನ ಗಿಡಗಳನ್ನು ನೀವು ಆ ಪ್ರಾಣಿಗಳಿಗೆ ಹಣ್ಣು ಕಾಡಿನಲ್ಲಿ ಸಿಕ್ಕುವ ಹಾಗೆ ನೀವು ಮಾಡಬೇಕು ಅಂತ ನಮ್ಮಲ್ಲಿ ಮೊದಲಿಂದಲೇ ಆ ಯೋಜನೆ ಇದೆ. ಆದರೆ ಈ ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚಿನ ಒತ್ತು ಈ ಪ್ರಾಣಿಗಳನ್ನು ಇದನ್ನು ಊರಿಗೆ ಬರೋದಾಗೆ ತಡೀಲಿಕ್ಕೆ ನೀವು ಹಣ್ಣಿನ ಗಿಡಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರಿಂದ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಗಿಡಗಳನ್ನು ಕೂಡ ನಾವು ಬೆಳೆಸ್ಕೊಳ್ತೀವಿ. ಈಗ ಕೃಷಿ ಜಮೀನು ಅಲ್ಲದೆ ಒಂದಷ್ಟು ಖಾಲಿ ಬಿಟ್ಟಿರುವಂಥ ಒಂದು ಜಾಗ ಇದೆ ಅಥವಾ ಒಂದು ಕಾಡು ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಗಿಡವನ್ನು ನೆಟ್ಟು ಬೆಳೆಸುವುದಿದ್ರೆ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಅದೇ ನಾನು ಈಗಾಗಲೇ ಹೇಳಿದಾಗೆ ನೀವು ಯಾವುದೇ ಗಿಡಗಳನ್ನು ಬೆಳೆಸಬೇಕಾದರೂ ಅದನ್ನು ಮಕ್ಕಳನ್ನು ಪೋಷಣೆ ಮಾಡಿದಾಗೆ ಪೋಷಣೆ ಮಾಡಬೇಕಾಗುತ್ತೆ. ಈಗ ನಮ್ಮ ದೇಶದಲ್ಲೇ ಈಗ ಒಂದು ದಿವಸಕ್ಕೆ ಎಷ್ಟು ಮಕ್ಕಳು ಹುಟ್ಟುತ್ತಾರೆ ಅಷ್ಟೇ ಒಂದು 20% ಮಕ್ಕಳು ಸಾಯ್ತಾ ಇದ್ದಾರೆ ಬಿಕಾಸ್ ಆಫ್ ದಿ ಪ್ರೋಟೀನ್ ಕೊರತೆ, ಹಲವಾರು ಕಾರಣಗಳಿಂದ ಇದಾಗುತ್ತೆ. ಸೇಮ್ ಟೈಪ್ ನಮ್ಮ ಸಸ್ಯಗಳಲ್ಲೂ ಕೂಡ ಇದೇ ಥರದ ತೊಂದರೆಗಳನ್ನು ಅದು ಅನುಭವಿಸ್ತಾ ಇರ್ತದೆ. ಕೀಟಬಾಧೆಗಳಿರ್ಬೋದು, ಬೇರೆ ಬೇರೆ ಕಾಯಿಲೆಗಳು ಆ ವಾತಾವರಣಕ್ಕೆ ಅನುಗುಣವಾಗಿ ಅದಕ್ಕೆ ಅನುಭವಿಸ್ತಾ ಇರತ್ತೆ. ಸೊ ಅದರಿಂದ ಅದರ ಪೋಷಣೆ ಭಾಳ ಇಂಪಾರ್ಟೆಂಟ್. 3-4 ವರ್ಷ ಅದನ್ನು ಪೋಷಿಸಲೇಬೇಕು, ಅದಕ್ಕೆ ರಕ್ಷಣೆ ಕೊಡಬೇಕು, ಫೆನ್ಸಿಂಗ್ ಮಾಡಬೇಕು. ರಕ್ಷಣೆ ಕೊಟ್ಟು ಅದನ್ನು ಪೋಷಿಸಿದರೆ ಖಂಡಿತವಾಗಲೂ ಅದು ಮರ ಆಗುತ್ತೆ. ಕೊನೆಯದಾಗಿ ವಿಶ್ವ ಪರಿಸರ ದಿನದಲ್ಲಿ ನಿಮ್ಮ ಒಂದು ಸಂದೇಶ ಏನು? ಈಗ ಅದೇ ವಿಶ್ವ ಪರಿಸರ ದಿನಕ್ಕೆ ನಾವು 5-12 ತಾರೀಕುವರೆಗೆ ಕರ್ನಾಟಕ ರಾಜ್ಯಾದ್ಯಂತ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಬೀಜ ಬಿತ್ತನೆ ಮಾಡೋದು ಅಂತ. ಎಲ್ಲ ಕಡೆ ನಾವು ಬೀಜ ಬಿತ್ತನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದನ್ನು 5-12 ತಾರೀಕುವರೆಗೆ ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಮತ್ತು ಎಲ್ಲ ಗ್ರಾಮ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಕೂಡ ನಾವು ಬೀಜ ಬಿತ್ತನೆಯನ್ನು ಎಲ್ಲ ಸಂಘ ಸಂಸ್ಥೆಗಳ ಸಹಾಯದಿಂದ, ಶಾಲಾ ಮಕ್ಕಳ ಸಹಾಯದಿಂದ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಸಹಕಾರದಿಂದ ಪಕ್ಕದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶಗಳಲ್ಲಿ ಇಂಥ ಕೆಲಸಗಳನ್ನು ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದನ್ನು ಕೂಡ ಈ ವರ್ಷ ನಾವು 5-12 ತಾರೀಕುವರೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ಇದನ್ನು ಕೈಗೆತ್ತಿಕೊಂಡಿದೆ. ಸೊ ಅದರಿಂದ ಈ ವರ್ಷ ಕೂಡ ನಾವು ಈ ಪರಿಸರವನ್ನು ಉಳಿಸ್ಕೊಳ್ಬೇಕು. ಈಗಾಗಲೇ ನೋಡಿರ್ಬೋದು ನೀವು, ಆಕ್ಸಿಜನ್ ಕೊರತೆ ಆಗದಂತೆ ನಾವು ಈ ಇಡೀ ದೇಶವನ್ನು ರಕ್ಷಣೆ ಮಾಡಬೇಕು ಅಂತೇಳೋ ದೃಷ್ಟಿಯಿಂದ ನಾವು ಈ ವರ್ಷವೂ ಕೂಡ ಈ ಪರಿಸರ ದಿನ ಸಮಯದಲ್ಲೂ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಅದಕ್ಕೆ ಭಾಳಷ್ಟು ಸಪೋರ್ಟನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮಾಡ್ತಾ ಇದೆ. ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಅರಣ್ಯ ರಕ್ಷಣೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದೆ ಅಂತೇಳಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಸಂತೋಷ ವಿ ಪಿ ಕಾರ್ಯಪ್ಪ ಅವರೇ. ವಿಶ್ವ ಪರಿಸರ ದಿನಾಚರಣೆಯ ಒಂದು ಮಹತ್ವ ಏನು, ಜನರು ಇದರಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಳಬಹುದು, ಗಿಡವನ್ನು ನೆಡುವಂತಹದ್ದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯವಾಗಿ ಆ ಗಿಡವನ್ನು ಪೋಷಿಸುವಂತಹದ್ದು, ರಕ್ಷಣೆ ಮಾಡುವಂತಹದ್ದು ಕೂಡ ಒಂದು ಮಹತ್ವವಾದಂಥ ಒಂದು ಜವಾಬ್ದಾರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರಿ. ಜೊತೆಗೆ ರೈತರಿಗೆ ಒಂದು ಈ ಕೃಷಿ ಅರಣ್ಯವನ್ನು ನೆಟ್ಟು ಬೆಳೆಸುವುದಕ್ಕೆ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನು ಕೂಡ ಇಲಾಖೆ ಕೊಡ್ತಾ ಇದೆ, ಗಿಡಗಳ ಲಭ್ಯತೆ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಗೆ ಪೂರಕವಾಗಿ ಅರಣ್ಯದ ಅಭಿವೃದ್ಧಿ ಈ ಕುರಿತು ಪುತ್ತೂರಿನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿಪಿ ಕಾರ್ಯಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಕಾಂಡದ ಒಣಗಿದ ತೊಗಟೆ, ಕ್ವಿಲ್ಸ್, ಕ್ವಿಲಿಂಗ್ಸ್, ಚಿಪ್ಸ್, ಎಲೆಗಳು ಮತ್ತು ಮೊಗ್ಗು ದಾಲ್ಚೀನಿ ಮರದ ಪ್ರಮುಖ ವಾಣಿಜ್ಯ ಭಾಗಗಳು. ಎಲೆ ಮತ್ತು ತೊಗಟೆಯನ್ನು ವಿವಿಧ ಬಗೆಯ ಸುಗಂಧ ದ್ರವ್ಯ ಎಣ್ಣೆಗಳನ್ನು ತೆಗೆಯುವುದಕ್ಕೆ ಬಳಸಲಾಗ್ತದೆ. ಇತ್ತೀಚೆಗೆ ಮಿಡಿಕಾಯಿ ಅಥವಾ ಮೊಗ್ಗುಗಳನ್ನು ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವುದರಿಂದ ಬಹಳಷ್ಟು ಲಾಭವನ್ನು ಪಡ್ಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಪ್ರಮುಖ ಉತ್ಪನ್ನವಾಗಿ ಇದನ್ನು ಬಳಕೆ ಮಾಡಲಾಗ್ತದೆ. ತೊಗಟೆಯು ಚೇತೋಹಾರಿ ಸುಗಂಧ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಪಾಕಶಾಲೆಯ ವಿವಿಧ ಬಗೆಯ ಉತ್ಪನ್ನಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗ್ತದೆ. ತೊಗಟೆಯನ್ನು ಆಹಾರಗಳಲ್ಲಿ ಸುವಾಸನೆಯ ಪದಾರ್ಥವಾಗಿ, ಔಷಧಿ ಮತ್ತು ಸುಗಂಧ ದ್ರವ್ಯಗಳಲ್ಲಿಯೂ ಕೂಡ ಹೆಚ್ಚಾಗಿ ಬಳಸಲಾಗ್ತದೆ. ದಾಲ್ಚೀನಿಯನ್ನು ಕೇಕ್, ಬಿಸ್ಕೆಟ್, ಸಿಹಿ ತಿಂಡಿಗಳು, ಆಹಾರ ಸಂರಕ್ಷಣೆ ಪದಾರ್ಥವಾಗಿ ಮತ್ತು ಸಾಬೂನು ಉದ್ಯಮಗಳಲ್ಲೂ ಕೂಡ ಬಳಸಲಾಗ್ತಾ ಇದ್ದು, ಹಣ್ಣುಗಳಿಂದ ಪಡೆದಿರುವಂತಹ ಕೊಬ್ಬನ್ನು ಮೇಣದ ಬತ್ತಿಗಳಿಗೆ ಬಳಸಲಾಗ್ತಾ ಇತ್ತು. ತೊಗಟೆಯನ್ನು ಕ್ವಿಲ್ಗಳ ರೂಪದಲ್ಲಿ ರಫ್ತು ಮಾಡಲಾಗ್ತಾ ಇದ್ದು, ಇದನ್ನು ಮಸಾಲೆಯಾಗಿ ಬಳಸುವುದೇ ಅಲ್ಲದೆ ಕೇಕ್, ಸಿಹಿ ತಿಂಡಿಗಳನ್ನು, ಧೂಪ ದ್ರವ್ಯ, ದಂತವೈದ್ಯ ಹಾಗೂ ಸುಗಂಧ ದ್ರವ್ಯಗಳಲ್ಲಿ ಹೆಚ್ಚಾಗಿ ಉಪಯೋಗವಾಗ್ತದೆ. ತೊಗಟೆಯ ಎಣ್ಣೆಯನ್ನು ಸುವಾಸನೆ, ಮಿಠಾಯಿ, ಔಷಧಿಗಳಲ್ಲಿ ಬಳಸಲಾಗ್ತಾ ಇದ್ದು, ಮೆಕ್ಸಿಕೋದಲ್ಲಿ ಕಾಫಿಯ ಪರಿಮಳವನ್ನು ಹೆಚ್ಚಿಸುವುದಕ್ಕೆ ಇದನ್ನು ಬಳಸಲಾಗ್ತದೆ. ಎಲೆಯ ಎಣ್ಣೆಯನ್ನು ಸಾಬೂನು, ಟೂತ್ಪೇಸ್ಟ್, ಹೇರ್ ಆಯಿಲ್ ಮತ್ತು ಅಗ್ಗದ ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗ್ತದೆ. ದಾಲ್ಚೀನಿ ತೊಗಟೆಯು ಸಂಕೋಚರ, ಉತ್ತೇಜಕ ಮತ್ತು ನಂಜು ನಿರೋಧಕ ಗುಣಗಳನ್ನು ಹೊಂದಿರುವುದರಿಂದ ಇದನ್ನು ವಿವಿಧ ಕಾಯಿಲೆಗಳನ್ನು ಗುಣಪಡಿಸುವುದಕ್ಕೆ ಉಪಯೋಗಿಸಲಾಗ್ತದೆ. ದಾಲ್ಚೀನಿ ಎಲೆಯ ತೈಲ ಅಥವಾ ಎಣ್ಣೆಯು ಪ್ರಬಲವಾದಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ನಿರೋಧಕ ಗುಣವನ್ನು ಹೊಂದಿದ್ದು ಗರ್ಭಾಶಯದ ಉತ್ತೇಜಕವಾಗಿ ಕಾರ್ಯನಿರ್ವಹಿಸುತ್ತದೆ.

ಹರಿಯು ಮುಡಿದ ಪೂವ ಹರಿ ಪಾನದಲ್ಲಿ ಹೊತ್ತುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪಾಳಿಕುತ ಗಂಗುರವ ಸರಿ ಹರಿಯ ಹಿಂಗರಿಗ ಸಕಲ ಲೋಕಕ್ಕೆ ಲಕ್ಷ್ಮೀ ಕಾಂತನಲ್ಲವೆಂದು ಇಂತು ಸಕಲ ಲೋಕಕ್ಕೆ ಲಕ್ಷ್ಮೀ ಕಾಂತನಲ್ಲವೆಂದು ಸಂತತಂ ಭಜಿಸುತ್ತ ನಿಶ್ಚಿಂತ ಪುರಂದರ ವಿಠಲನೆಂದು ಸಂತತಂ ಭಜಿಸುತ್ತ ನಿಶ್ಚಿಂತ ಪುರಂದರ ವಿಠಲನೆಂದು ಗಂಗುರವ ಸರಿ ಕರಿಯ ಹಿಂಗರಿಗರೆಲ್ಲರೂ ಭೂ ಮಂಡಲಕ್ಕೆ ಪಾಂಡುರಂಗ ವಿಠಲ ಪರ ದೈವವೆಂದು ಗಂಗುರವ ಸರಿ ಹರಿಯ ಹಿಂಗರಿಗರೆಲ್ಲರೂ ಗಂಗುರವ ಸರಿ ಹರಿಯ ಹಿಂಗರಿಗರೆಲ್ಲರೂ ಮುಂದೆ ಕೇಳಿ ಬಂದ ನೋಡಿ ಗೋವಿಂದ ಕೃಷ್ಣ. ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ, ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ, ಹರಿತಂದ ಮುಕುಂದ ಬಂದ ಕೃಷ್ಣ ಬಂದ, ರಂಗ ಬಂದ ನೋಡಿ ಗೋವಿಂದ ಕೃಷ್ಣ ಸಿಜಾಕ್ಷ ಹರಿಯೇ ಸರೋವರ ಪೊರೆವ ದಯಾನಿಧಿಯೇ, ಸರಸಿಜಾಕ್ಷ ಹರಿಯೇ ಸರೋವರ ಪೊರೆವ ದಯಾನಿಧಿಯೇ, ಕರಿಯವರನ ಚಕ್ರದಿ ಉದ್ಧರಿಸಿದ ಹರಿ ನಮ್ಮ ಪಾಲಿಬ ಪಾಲ್ಗಡಲೊಡೆಯ, ಕರಿಯವರನ ಚಕ್ರದಿ ಉದ್ಧರಿಸಿದ ಹರಿ ನಮ್ಮ ಪಾಲಿಬ ಪಾಲ್ಗಡಲೊಡೆಯ, ದೇವ ವಂದ್ಯ ಇಷ್ಟರ ಇಂದು ಕಾಯುವ ನಿತ್ಯಾನಂದ, ಇಂದ್ರ ದೇವ ವಂದ್ಯ ಇಷ್ಟರ ಇಂದು ಕಾಯುವ ನಿತ್ಯಾನಂದ, ಚಂದ್ರ ಕೋಟಿ ಲಾವಣ್ಯ ಮುಖದಲ್ಲಿ ಚಂದ್ರ ಕೋಟಿ ಲಾವಣ್ಯ ಮುಖದಲ್ಲಿ, ಚಂದ್ರ ಕೋಟಿ ಲಾವಣ್ಯ ಮುಖದಲ್ಲಿ ಸುಂದರ ರಣಿಲೆ ಹಾರಗಳಿಂದಲಿ, ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ನೋಡಿ ಗೋವಿಂದ ಕೃಷ್ಣ. ಶರಣ ಕಮಲವಂತೆ ಸರ್ವದ ಮಾಡುವುದು ದಯವಂತೆ ಶರಣ ಕಮಲವಂತೆ ಸರ್ವದ ಮಾಡುವುದು ದಯವಂತೆ ತರ ತರ ಜನರಿಗೆ ಕರೆದು ಬರವ ನೀವ ಸರಸಿ ಜಾಚನ